ನಿನ್ನ ತ್ರಾಣ ಪ್ರವೀಣ ಚತುರತೆಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ಹೇಗಪ್ಪ ಈ ಕೋಯನ್ನ ಮಾತಿಗೆ ನಂಬು ನಂಬು ಈ ಸಂಭ್ರಮದ ಕಾಲದಲ್ಲಿ ಕೊಡುವೆನು ಹಿಡಿ ಹಿಡಿ ಕೊಡುವಂತವರಾಗಿರಿ. ಬಹು ಸಡಗರದಿಂದ ಒಪ್ಪುವ ಕಡೆಗ ಕಂಟಕ ನಿನ್ನ ಕೊರಳೋಳ ಧರಿಸಿಕೊಂಡು ಎಲ್ಲಾ ಶಿರಸಾವಹಿಸು ಕಂಡಿ ಆ ಸಾರಥಿ ಅಗತ್ಯವಾಗಿ ಶಿರಸಾವಹಿಸುತ್ತೀನಿ. ಎಲೈ ಸಾರಥಿ ಬುದ್ಧಿ ಎನ್ನ ಪರಾಕ್ರಮದ ಹೆಸರ ಉಸಿರುವಿನ ಕೇಳು ಕೇಳು ಕೇಳುವ ಸರ್ಪದೈರಮತಾಳು ಬ್ರಹ್ಮಾಂಡ ಮಂಡಲದೋಳು ಚಂಡ ಪ್ರಚಂಡ ತ್ರಿಲೋಕದ ಅಣ್ಣರಿಗೆ ಈ ಕೋಯನ್ನ ಕೊರದಾವಡಿ ತಿಕ್ಷಣವ ಕಾಲ ಗಗ್ಗರಿಯ ಘನ ಸರ್ವ ಕಲ್ಲ ಕಲ್ಲ ಕಲ್ಯಂಬ ಉಲ್ಲಾಸದ ಮೆಲ್ಲನೊಡಿಗೆ ಆಕಾಶ ಒದರಿತು ತಾರೆಗಳು ಉದರಿದು ಮತ್ತು ಸಪ್ತ ಸರಣಿಗಳು ಕೇರಿದವು ಅಲಾಡಿದವು. ಎಲೈ ಸಾರಥಿ ಬುದ್ಧಿ ಕಡು ಭಯಂಕರವಾಗಿರ್ಪ ಈ ಕೋಯನ್ನ ಕರದಳು ಒಪ್ಪುವ ಖಡ್ಗ ಕಟಾರಿ ಕೈ ಚೂರಿಗಳ ಹೊಳಪಕ್ಕೆ ಅರಕ್ಕೆನ್ನುವ ಕಟ್ಟಿದ ಪ್ರಕಾಶಿತ ಕೋಟಿ ಸಿಡಿದು ಗರ್ಜನೆಗೆ ನಿರ್ಜನ ಭಗ್ನವು ಈ ಭಾಗವಾದವು ಘನಂಬಂಟಿಯ ಖಣಿ ಖಣಿ ಎನ್ನುವ ಕಿರಿಗೆಜ್ಜೆಗಳ ನಾದಕ್ಕೆ ಫಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬೆರ್ರನೆ ಬಿಟ್ಟಿತು. ಆದಿಶೇಷನು ಮಣ್ಣು ಕಚ್ಚಲಿ ಕೋಯನ್ನು ಉಗ್ಗಟವಾದ ಕೋಪ ಆಟೋಪಕ್ಕೆ ಹೊಡೆಯುವ ಸಿಂಹ ಗರ್ಜನೆಗೆ ಜರ್ಜರಿತ ದಿಗ್ವಿಜಗಳ ಕಿರ್ರನೆ ಸೀರಿ ಬೆಳೆದು ಬಂಡಾದವು. ಹೇಗಪ್ಪ ಕರ್ಮನ ತಗ್ಗಿದನು ಆ ಕೇಶವನ ಬಗ್ಗಿದನು ಸೂರ್ಯಚಂದ್ರ ತಟ್ಟನೆ ಅದು ಪಲಾಯನಿಕ ಮೈಗೊಟ್ಟರು. ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ನೂಗಿದನು. ರಜತಾದ್ರಿಯೊಳ ಇರುವ ಮೃಳನು ಬಿಡದ ಸುಡುಗಾಡಮ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂತ ವೀರಾದಿ ವೀರ ಸೂರ ಪರಾಕ್ರಮುಳ್ಳ ಜಗತ್ಯಾದೀಪ ಸುಂಭ ಮಹಾರಾಜನಂತ ಜಟ್ಟನೆ ಜೈಬೀರಿಯನ್ನು ಹೊಡಿ ಹೊಡಿ ಇಲ್ಲಿಂದ. ಶುಂಭ ಮಹಾರಾಜನಾದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು. ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಅರಗಲೈ ಸಾರಥಿ ಬುದ್ಧಿ ಈ ಸಭದಡಿ ಬಂದ ತಾತ್ಪರ್ಯವೇನೆಂದರೆ ಎಲ್ಲ ಮಂತ್ರಿಗಳಾದ ಚಂಡ ಮುಂಡರ ಕಸರಕರಿಸುವಂತವನ ಸಾರಥಿ ಅತಿ ಜಾಗೃತಿ ಕರೆಸ್ತೀನ್ರಿ. ಅಷ್ಟೈ ಸರ ಮಸ್ತು ನಿಮಗಾಗಲಿ ಹೇಳುವಂತವರಾಗಿರಿ. ಸುಮ್ಮನೆ ಮಹಾರಾಜನೇ ಇದಕ್ಕೆ ನಾವು ಆದ್ರೆ ಹೇಳ್ತೇನೆ ಕೇಳುವಂತವ ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗಿರಿ. ಹಿಮಾಲಯ ಪರ್ವತಕ್ಕೆ ಭೇಟಿಗೆ ಹೋಗಿ ಅಲ್ಲಿಯ ಗಂಡ ಬೇರುಂಡ ಸಿಂಹ ಶಾತ್ರುಲ ಹುಲಿ ಕರಡಿಗಳನ್ನು ಹಿಡಿದೊಡೆದು ಈ ನಿಮ್ಮ ತೋಳು ತಿಂಡಿಗಳನ್ನು ತೀರಿಸಿಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೇ ಮಾಡಿ ಅಗ್ರಜನಾದ ಶುಂಭಾಸುರ ಮಹಾರಾಜನೇ ಶಹಬ್ಬ ಇಂದಿನ ದಿವಸ ಅಣ್ಣ ಇದಕ್ಕೆ ಆಶೀರ್ವಾದವನ್ನು ಮಾಡುವಂತವನಾಗು. ಏನು ಚಿಂತೆವಿಲ್ಲ, ಹೋಗಿ ಬರುವಂತವರಾಗಿರಿ. ಸಾರಥಿ ಬುದ್ಧಿ ತಡ ಮಾಡದೆ ಹಿಮಾಲಯ ಪರ್ವತಕ್ಕೆ ರಥವನ್ನು ಅತಿ ಸೂಟದಿಂದ ಬಿಡುವಂತವನಾಗು. ಇಕೋ ನೋಡು ನೋಡು, ಇಂತ ದುರ್ಜರಣ್ಯ ಪ್ರವೇಶದೋಳು ಕಾರ್ಮಿಂಚಿನಂತೆ ಹೊಳೆಯುವ ಅಂಗನಾಮಣಿಯಾದ ಸೌಂದರ್ಯವತಿ ಉಳ್ಳವಳನ್ನು ಕಂಡೆಯ ಅಣ್ಣಯ್ಯನೇ. ಸುಂದರಿಯಾದ ನಾರಿಮಣಿಯು ದಾರಿರುವಳೋ ಏನು, ಹತ್ತಿರ ಹೋಗಿ ಮಾತನಾಡಿಸಿ ವಿಚಾರ ಮಾಡುವಂತವನಾಗಲೈ ಮುಂಡಾಸೂರ ದೈತ್ಯನೆ. ಚಂಡಾಸೂರ ದೈತ್ಯನೆ ಶಹಬ್ಬಾಸ್, ಇಂತ ಘೋರ ಕಾನೂನದ ಈ ಕಾಂತಿಮಣಿಯಳಾದ ರಮಣಿಯನ್ನು ಇವಳ ರೂಪವನ್ನು ನೋಡಿದವರೆ ಪಾಮರ್ತು ಏನಾಗುವುದು. ಈ ಪರಿಚಲವಿಕೆ ಉಳ್ಳ ಚಂಚಲೆಯನ್ನು ನಾನು ಹುಟ್ಟಿದ್ದರಿಂದ ಕಂಡಿಲ್ಲ. ಈ ವಿಷಯವನ್ನು ನಮ್ಮ ಅರಸರಾದ ಸ್ವಂಬ ಮಹಾರಾಜನಿಗೆ ತಿಳಿಸೋಣ ನಡೀತಮ್ಮ ಮಾತಿನಲ್ಲಿ ಅಮ್ಮ. ಆಹೇ ಎನ್ನ ಅಗ್ರಜನಾದ ಮುಂಡಾಸೂರ ದೈತ್ಯನೆ, ನೀನು ಹೇಳಿದ ಪ್ರಕಾರ ಈ ವಾರ್ತೆಯನ್ನು ಶುಂಭಾಸೂರನಿಗೆ ಹೇಳೋಣ ನಡೆಯುವಂತವನಾಗು. ಆಹೇ ಎನ್ನ ಅಗ್ರಜನಾದ ಶುಂಭಾಸೂರ ಮಹಾರಾಜನೇ, ಇಂದಿನ ದಿವಸ ನೀನು ಹೇಳಿದ ಪ್ರಕಾರ ಮುಂದಾರ ಪರ್ವತ ಜಲಾಂಧರ ಮಾಧವ ಗಂಧಗಿರಿ ಗೌವಾರ ಕಂದರಗಳನ್ನು ಹೊಕ್ಕು ಹಲವು ಮೃಗಗಳನ್ನು ತಿವಿದು ಬರುತ್ತಿರುವ ಆ ಮಾರ್ಗದಲ್ಲಿ ಶಹಬ್ಬಾಸ್ ಹಿಮಾಲಯ ತಪ್ಪಲದೋಳು ಏಕಾಂಗಿಯಾಗಿ ಕನ್ಯಾ ರತ್ನಳು ಕುಳಿತಿರುವಳು. ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಆ ಕನ್ಯೆಯ ರೂಪ ಲಾವಣ್ಯ ಸುಗುಣ ಈ ತ್ರಿಭವನದೋಳು ಸುಂದರವಾದ ಶಹಬ್ಬಾಸ್ ಶಹಬ್ಬಾಸ್ ವಸ್ತುವಿನ ಸ್ವಾರ್ಥ ಕೊಂಡು ಬ್ರಹ್ಮನು ತನ್ನ ಸಕಲ ಬುದ್ಧಿ ಕೌಶಲ್ಯವನ್ನೇ ಹೆಚ್ಚೆ ಮಾಡಿ ನಿರ್ಮಿಸಿದ್ದಾನೆ. ಆಹೇ ಅಣ್ಣಯ್ಯನೇ, ಆಹೇ ಚಂಡರಕ್ಕಸನೇ, ಕರಿಗಳೋಳು ಐರಾವತವೇ ರತ್ನವು, ಕುದುರೆಗಳೋಳು ಅಶ್ವೇಗವೇ ರತ್ನವು, ಶಹಬ್ಬಾಸ್ ಹೂವಿನೋಳು ಪಾರಿಜಾತವೇ ರತ್ನವು, ಕುಜಗಳ ಪರಾಕ್ರಮದೋಳು ಧೀರನಾದ ನಿನ್ನ ತಮ್ಮ ನಿಸುಂಬನೇ ರತ್ನವು. ಶಹಬ್ಬಾಸ್ ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಹಲವು ರತ್ನವು ನಿನ್ನ ಬಳಿ ಇರಲಿಕ್ಕಾಗಿ ಶಹಬ್ಬಾಸ್ ಕಾರಣ ಬಂಗಾರದ ಕಾಂತಿಯೋಳು ಆ ಶ್ರೀ ರತ್ನವು ನಿನ್ನ ಅರಮಂದಿರದೋಳು ತಂದು ಇಡಿಸುವಂತವನಾಗು ಶ್ರೇಷ್ಠ ಶುಂಭಾಸೂರನೇ ಮಹಿಪಾಲನೆ. ಚಂಡರಕ್ಕಸನೇ ಶಹಬ್ಬಾಸ್ ಶಹಬ್ಬಾಸ್ ಶಹಬ್ಬಾಸ್ ಈಗ ನೀನು ಹೇಳುವ ಯಾವತ್ತು ವಾಕ್ಯಗಳು ಖಂಡಿತವಾಗಿ ನಿಜವರು. ಶಹಬ್ಬಾಸ್ ರತ್ನವನ್ನು ಮನದೆನಿಸಿದ್ದರೆ ಬಾಪರೆ ಶುಂಭಾಸೂರನ ಹೆಸರಿದ್ದು ಸ್ವಾರ್ಥಕವೇನು? ಚಂಡ ಮುಂಡರೆ ಶಹಬ್ಬಾಸ್ ದಳವ್ಯಾತಕ್ಕೆ ಈಗಲೇ ನೀವು ಹೋಗಿ ಆ ನಾರಿಮಣಿಯನ್ನು ಹಿಡಿತರುವಂತವರಾಗಿರಿ. ಚಂಡ ಮುಂಡರೆ ಮಹಾಪ್ರಚಂಡರಿ ಇಲ್ಲಿಗೆ ಬಂದವರು ತಾಯಿ ಹೋ ಹೋ ಎಂದು ವಿಚಾರಿಸುವೆ. ಬಲಯಲೈ ಸಾರಥಿ ಶ್ರೀಮದ್ ಭವನ ಬ್ರಹ್ಮಾಂಡ ನವಕಾಂಡ ಫಂಡಗಳೆಂಬ ಅಕ್ಕಿಳ ಅಂಡ ಕೋಟಿ ದ್ರವ ಮಂಡಲಕ್ಕಾಧಾರವಾದ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಚಿಂತೋರ್ಜಿತ ಪ್ರಭಯ ಥಳಥಳ ಮಾನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಪಿತಾಂಬರದಿ ಜಗ ಜಗಸುವ ತೋರ ಮುತ್ತಿನ ಹಾರ ಹಿರಾವಳಿಗಳಲ್ಲಿ ನಿಶ್ಚಿತವಾದ ಮುತ್ತಿನ ಕಂಟು ಕಟಾಣುದ್ದಾರೆ ಕಾಲ್ಗಡಗ ಪೈಜರಗಳಿಂದ ಜಯಂಕರಿಸುತ್ತ ಪಂಚಮ ಪೀಠದೊಳು ಕುಳಿತು ನಿತ್ಯ ಕೃತ್ಯ ಗಜಾನನ ಸಡಾನನ ವೀರೇಶನ ನಂದೇಶನ ಭೃಂಗೇಶನ ನಾರದ ತುಂಬರ ಸಪ್ತ ಮಾತ್ರಿಕೆಗಳು 780 ಮಡಂಗಗಳು 33 ಕೋಟಿ ದೇವಾನು ದೇವತೆಯರು 196,000 ಗಣಾಧೀಶ್ವರರು 88 ಕೋಟಿ ರು ಶುಚಿಗಳು ಬ್ರಹ್ಮ ವಿಷ್ಣು ರುದ್ರೇಂದ್ರ ಆದಿಗಳ ಸದಾ ಸಾನ್ನಿಧ್ಯದಲ್ಲಿ ಅಂಬಾದೇವಿ ಎಂದು ಅನುಗ್ರಹಿಸ ಯಾ ಭಕ್ತ ಚಿಂತಾಮಣಿ ಅಂಬಾಬಾಯಿ ಆದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು. ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ರೀ ತಾಯಿ? ಬಲಯಲೈ ಸಾರಥಿ ಇಂದಿನ ದಿವಸ ಸಹ್ಯಾದ್ರಿ ಪರ್ವತದೋಳು ಆನಂದದಿಂದ ಇರುವ ಕಾಲದಲ್ಲಿ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರ ಸಚಿದೇವಿಯರು ಎನ್ನನ್ನು ಬಹು ಸಂತಾಪದಿಂದ ಬಸಿಸುತ್ತಿದ್ದ ಕಾರಣ ಭಜಿಕರಿಗೆ ಬಂದಿರುವ ಆರ್ತನಾದವನ್ನು ಹೋಗಲಾಡಿಸುವ ಪ್ರಯುಕ್ತವಾಗಿ ನಾನು ಇಲ್ಲಿಗೆ ಪ್ರಸನ್ನಳಾಗಿರುವೆನು. ನಮೋ ನಮೋ ಓಂಕಾರಿ ವೈಭವ ಸದಾನಂದ ಕರುಣಿ ತ್ರಿಪುರ ಶರಣಾರ್ಥಿ ಜನರ ಕುಟುಂಬೇ ನಿನ್ನ ಪಾದಕ್ಕೆ ವಂದಿಸುವನು ತಾಯಿ ಸೌಖ್ಯಪ್ರದ. ಹೇ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರನಿಗೆ ನಿನಗೆ ಅಷ್ಟೈಶ್ವರ್ಯವಾಗಲಿ. ಇಂದಿನ ದಿವಸ ನೀನು ನನ್ನನ್ನು ಕರೆಸಿದ ಕಾರಣವೇನು ಹೇಳುವಂತವನಾಗು. ಹೇ ಅಮ್ಮ ಜನನಿ. ಹೇ ದೇವೇಂದ್ರ ಭೂಪಾಲನೇ, ನಾನಾದ್ರೂ ಹೇಳ್ತೇನೆ ಕೇಳುವಂತವನೇನಿರುವುದು ಚೆನ್ನಾಗಿ ಹೇಳುವಂತವನಾಗು. ಏನು ಹೇಳಮ್ಮ ತಾಯಿ, ಏನು ಹೇಳಮ್ಮ ತಾಯಿ, ಅಮ್ಮನವರೇ ನನ್ನ ಪೂರ್ವಾಜದ ಕರ್ಮದ ಫಲವು ನಾನೆಂತೂ ವರ್ಣಿಸಲಿ. ಹಿಂದಕ್ಕೆ ಮಹಿಷಾಸುರನೆಂಬ ರೆಕ್ಕಸನು ದಾಳಿ ಇಟ್ಟ ಕಾಲದೊಳು ನಿಮ್ಮ ಭವ್ಯ ಅಂತ ಕರುಣದಿಂದ ಇವತ್ತಿನವರೆಗೆ ಸುಖದಿಂದ ಕಾಲ ಕಳೆಯದೊಳಗಾಗಿ ಅತಿ ಕಠಿಣ ಮಾನಸರಾದ ಸುಂಬನಿ ಸುಮ್ಮರೆಂಬ ಘನಗಾತ ರೆಕ್ಕಸರು ಎನ್ ಅಮರಾವತಿಯನ್ನು ಸೆರೆಗೈದು ಸರ್ವಾಧಿಕಾರ ಸ್ವಾಧೀನ ಮಾಡಿಕೊಂಡು ಎನ್ನ ಶ್ರೇಷ್ಠ ಪತ್ನಿಯರಾದ ಸಚಿ ರಂಭಾದಿಗಳ ಮಾನ ಭಂಗಗೊಳಿಸಿ ಅತಿ ವಿಧ ವಿಧದಿಂದ ಕೆಟ್ಟಕ್ಕೆ ಗುರಿ ಮಾಡಿದ್ದಾರೆ. ಹೇ ತಾಯಿ, ದಯಾಹೀನರ ದಯಾನಿಧಿ, ಆ ಕೂಳರನ್ನು ವರ್ತಿಸಿ ನಮ್ಮನ್ನು ಪರಿಪಾಲಿಸಬೇಕು ಮಾತೇ ಜಗದ್ ವಿಖಾತೆ. ಹೇ ದೇವೇಂದ್ರ ಭೂಪಾಲನೆ, ನೀನೇನು ಭಯಗೊಳ್ಳದೆ ಇರು. ಆ ಕರ್ಪೂರರಾದ ನಿಸುಂಬ ಸೂರ ಮತ್ತು ದೈತ್ಯರನ್ನು ನಾನು ಸಹ ನಿರ್ಮೂಲನ ಮಾಡುತ್ತೇನೆ. ನೀನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳುವಂತವನಾಗು. ಬಲಯಲೈ ಸಾರಥಿ, ನಾನು ಈ ಪರ್ವತದ ಸೀಮೆಯಲ್ಲಿ ಯಾಗಿನಿ ಜೋಗಿನಿಯಾಗಿ ತಪಸ್ಸನ್ನು ಆಚರಿಸುವೆನು. ನನ್ನ ರೂಪವನ್ನು ಅತಿ ಚಲುವಿಕೆಯ ರೂಪವನ್ನು ತಾಳಿಯಲ್ಲಿ ಕುಳಿತುಕೊಳ್ಳುತ್ತೇನೆ. ಯಾವ ರಕ್ಕಸು ಬರುತ್ತಾರೆ ನಾನು ನೋಡಿಕೊಳ್ಳುತ್ತೇನೆ. ಪರದೇವಿ ಎಂಬ ಭಂಡಳೆ, ಇಂಥ ಅದ್ಭುತ ಆಕಾರ ತೋರಿದ ನಿನಗೆ ಮಾಯಾ ಕಾಲವೆಂದು ಅನ್ನುವರೇ? ಇಂಥ ತಿಳಿಗೇಡಿತನ ನಿನಗೆ ಯಾರು ಹೇಳಿದರು? ಇಕೋ ಎನ್ನಾಣಿಯಾಗಿ ಹೇಳುವೆ, ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ನನ್ನ ಮಾತನ್ನು ನಂಬುವಳಾಗು. ಇಲ್ಲದಿದ್ದರೆ ಈ ಕ್ಷಣಾರ್ಧಗಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ಗುಂಡಿಗೆ ಹಂಸಿ ರಕ್ತವಂಕಾರಿಸುವೆ. ನಿನ್ನನ್ನು ಕಾಳಗದಿಂದ ಜಯಿಸಿ ಕೈಸೆರೆಯಾಗಿ ಅರಗಳಿಗೆ ಒಳಗಾಗಿ ನಮ್ಮ ಜ್ಞಾನವೇ ಸ್ವರನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುವೆ. ವ್ಯರ್ಥ ಮರ್ಯಾದೆಯಂ ನನ್ನ ಕೈ ಒಳಗೆ ಕಳೆದುಕೊಳ್ಳಬೇಡ. ಮೂಡರೇ ಮತಿಹೀನರೆ, ಎಲೈ ನೀಚ ರಾಕ್ಷಸನೆ, ಕಾಡಿ ಹುಚ್ಚಿಗೆ ಬೀಳುವ ಪತಂಗದ ಮರಿಯಂತೆ, ಬಿಸಿಲೊಳಗೆ ಬಿದ್ದ ಮೀನಿನಂತೆ ಏಕ್ತಕ್ಕೆ ಒದರಾಡಿವಿ. ಇಕೋ ಎನ್ನ ನಿನ್ನ ಕರ್ಣಾಂತರ ದೋಳಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು, ನಿನ್ನ ಕರ್ಣಾಂತರ ದೋಳು ರಕ್ತ ಕಾರಿಸುವ ಮಾರ ಮರ್ದಿನಿ ಎಂಬುದು ನಿನಗಿನ್ನು ಅರಿವಾಗಲಿಲ್ಲವೇ? ಎಲೈ ಮೂಢಾತ್ಮನೇ, ಮೊದಲು ನನ್ನ ಜೊತೆಗೆ ಬಿದ್ದವನ್ನು ಮಾಡಿ ಗೆಲ್ಲು. ಭೀಕರಕ್ಕೆ ನವದೀಪ ಸಪ್ತ ಶರಣಿಗಳು ಹುಕ್ಕೇರಿದವು. ಇಂಥ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎನ್ನ ಪರಾಕ್ರಮವು ನಿನಗೆ ತಿಳಿಯುವುದು. ಕಂಡೆಯ ಮೂಡ ಪರದೇವಿ, ಎಲೈ ನೀಚ ರಕ್ಕಸನೆ, ನಿಸುಂಬ ಸುಂಬನ ಕಾಲಾಳುಗಳೆಂದು ಅವನ ಅನ್ನವನ್ನು ತಿಂದು ಬೀಳುವ ನಾಯಿಗಳೇ, ಏತಕ್ಕೆ ಇಲ್ಲಿ ಒದರಡಿದರೆ ಫಲವಿಲ್ಲ. ಮೊದಲು ನನ್ನ ಜೊತೆಗೆ ಬಿದ್ದ ಮಾಡಿ ಕಾದಾಡಿ ಗೆದ್ದುಕೊಂಡು ಹೋಗುವಂತೆ. ತಡ ಮಾಡದೆ ಬಿದ್ದಕ್ಕೆ ನಿಲ್ಲುವಂತವಳ, ತಡ ಮಾಡದೆ ನಿಲ್ಲುವ ಇದಕ್ಕೆ ನಾನಾದರೂ ಹೇಳುತ್ತೇನೆ, ಕಪ್ಪು ಕಿಚ್ಚಿನ ಕಳಗಿ ಅಂತ ಹೇಳಿ ಆತಕ್ಕೆ ಒದಾಡುತ್ತೇನೆ. ಅಯ್ಯಪ್ಪ, ಇದಕ್ಕೆ ನಾನಾದ್ರೂ ಹೇಳ್ತೇನೆ ಕೇಳುವಂತ. ಅದೇ ನೀವು ದೂರಿಂದ ಹೇಳಂತ ಕೇಳುವ. ಕೈಯೊಳಗೆ ಕಾದಾಡಿ ಪ್ರಾಣ ತೆತ್ತನು. ಇನ್ನ ಮೇಲೆ ಧರಣಿ ಮೇಲೆ ಇರುವ ಯಾವ ದೇವತೆಗಳಿಗೂ ಸುರವಂದರುವ ಪತಿಯರಿಗೂ ಭಯಭೀತಿಯೂ ಇಲ್ಲ. ಎಲೈ ಸಾರಥಿ, ಅತಿ ಜಾಗ್ರತೆಯಿಂದ ದೇವೇಂದ್ರ ಭೂಪಾಲನನ್ನು ಎಲ್ಲಿರುವನು ತೋರಿಸುವಂತವನಾಗು. ನಮೋ ನಮ ತಾಯಿ, ನಿಮ್ಮ ಪಾದಕ್ಕೆ ವಂದಿಸುವೆನು. ಆ ಹೇ ದೇವೇಂದ್ರ ಭೂಪಾಲನೆ, ನಿನ್ನ ಅಪ್ಪಣೆಯ ಪ್ರಕಾರ ಇಂದಿನ ದಿವಸ ಇಲ್ಲಿಗೆ ಆಗಮಿಸಿದ ಪ್ರಯುಕ್ತವಾಗಿ ನಿನಗೆ ಕಿರುಕುಳವನ್ನು ಕೊಟ್ಟಂತ ಸುಂಬ ನಿಸುಂಬ ಎಲ್ಲ ದೈತ್ಯರ ಮೂಲ ಮಾಡಿಬಿಟ್ಟಿರುವೆ. ಇನ್ನು ಮೇಲೆ ನೀವು ಯಾವುದೇ ಚಿಂತೆ ಇಲ್ಲದೆ ಅಮರಾವತಿಯಲ್ಲಿ ನಿಮ್ಮ ವೃಂದ ಸಮೇತವಾಗಿ ಸಂತೋಷದಿಂದ ಇರುವಂತವರಾಗಿರಿ. ದೇವಿ ನಮೋ ನಮೋ, ದೇವಿ ನಮೋ ನಮೋ ಜಗದಾಂಬೆ. ಚಂದ ಚಂದ ಸ್ವರಿ ಚದುರ ಕಾಳೆ, ಚಂದ ಚಂದ ಸ್ವರಿ ಚದುರ ಕಾಳೆ, ಜಗದಾಂಬೆ ಮಾರ್ತನೇ ಮಹಿಷಾಸುರನ ಮಾರ್ತನೇ ತಾಯೇ ನಮೋ ನಮೋ ಜಗದಾಂಬೆ. ಆರತಿ ಬೆಳಗುವೆ ನಾತಿ ದೇವಿಗೆ, ಆರತಿ ಬೆಳಗುವೆ ನಾತಿ ದೇವಿಗೆ. ಇದುವರೆಗೆ ಅಫ್ಜಲ್ಪುರ ತಾಲೂಕು ಮಣ್ಣೂರಿನ ಚಂದ್ರಶೇಖರ್ ಹುಸೂರ್ಕರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ ದೇವಿ ಮಹಾತ್ಮೆ ಕೇಳಿದಿರಿ. ಈಗ ರೇಣುಕಾ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ನಾಗರಪಂಚಮಿ ಹಾಡುಗಳನ್ನು ಕೇಳುವಿರಿ. ನಾಡಿಗೆ ಬರುವಾದ ನಾಗರ ಪಂಚ ಜಿಮಿ ಕೋಲು ಕೋಲೆ ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ ನಾನು ನಮ್ಮ ತಂಗಿ ಒಂದ ತೇರನ್ನಾದ ಕೋಲು ಕೋಲೆ ನಾನು ನಮ್ಮ ತಂಗಿ ಒಂದ ತಾನೆ ದಾರ ಕೋಲು ಕೋಲೆ ನಾಗಯ್ಯ ಗೋಗೆ ಬರುವೇಕೆ ಅನ್ನಾದ ಕೋಲು ಕೋಲೆ ನಾಗಯ್ಯ ಗೋಗೆ ಬರುವೇಕೆ ಅನ್ನಾದ ಕೋಲು ಕೋಲೆ ನಾಗಯ್ಯ ಗೋಗೆ ಬರುವೇಕೆ ಅನ್ನಾದ ಕೋಲು ಕೋಲೆ ನಾಗಯ್ಯ ಗೋಗೆ ಬರುವೇಕೆ ಅನ್ನಾದ ಕೋಲು ಕೋಲೆ ನಾಗಯ್ಯ ಗಲಿ ಹೋಗಿ ಬರುವೇಕೆ ತಂಗಮ್ಮ ಕೋಲು ಕೋಲೆ ಸಿರಿಗಂಧ ಚಿಂಪೆ ಮರುತೇವೆ ಅನ್ನಾದ ಕೋಲು ಕೋಲೆ ಸಿರಿಗಂಧವ ಸಿಂಪಿ ಮರುತೇವೆ ರನ್ನಾದ ಕೋಲು ಕೋಲೆ ಸಿರಿಗಂಧವ ಸಿಂಪಿ ಮರುತೇವೆ ರನ್ನಾದ ಕೋಲು ಕೋಲೆ ಸಿರಿಗಂಧವ ಸಿಂಪಿ ಮರುತೇವೆ ರನ್ನಾದ ಕೋಲು ಕೋಲೆ ಸಿರಿಗಂಧವ ಗಂಟಿ ಮರತೇವ ಕೊಲ್ಲಿನ ನಾರು ಮರತೇವ ಕೋಲು ಕೋಲೆ ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ ಓಡೋಡಿ ಹೋಗಿ ತರುಬಾರೆ ರನ್ನಾದ ಕೋಲು ಕೋಲೆ ಬೇರೆ ಬೇರೆ ಹೋಗ್ಯಾಳೆ ಬಗುಲಾಗ ನಿಂತಾಳೆ ಕೋಲು ಕೋಲೆ ಬಾಗಲಿ ಬಾವೈನ ಸಳ ಮಂಚರನ್ನ ಕೋಲು ಕೋಲೆ ಬಾಗಲೆ ಬಾವೈನ ಸಳ ಮಂಚರನ್ನಾದ ಕೋಲು ಕೋಲೆ ಬಾಗಲೆ ಬಾವೈನ ಸಳ ಮಂಚರನ್ನಾದ ಕೋಲು ಕೋಲೆ ಬಾಗಲೆ ಬಾವೈನ ಸಳ ಮಂಚರನ್ನಾದ ಕೋಲು ಕೋಲೆ ಮನಗಿದ ಬಾವಯ್ಯ ಮೈ ಮುರದಾಯದಾನೆ ಕೋಲು ಕೋಲೆ ಜರತಾರದ ಸೆರಗ ಸೆಳದಾನೆ ರನ್ನಾದ ಕೋಲು ಕೋಲೆ ಜರತಾರ ಸೆರಗ ಸೆಳದಾನೆ ರನ್ನಾದ ಕೋಲು ಕೋಲೆ ಜರತಾರ ಸೆರಗ ಸೆಳದಾನೆ ರನ್ನಾದ ಕೋಲು ಕೋಲೆ ಜರತಾರ ಸೆರಗ ಸೆಳದಾನೆ ರನ್ನಾದ ಕೋಲು ಕೋಲೆ ಬಿಡಬೇಡ ಬಾವಯ್ಯ ಬಿಳಿ ಮತ್ತವಳರೆವ ಕೋಲು ಕೋಲೆ ಜರತಾರದ ಸೆರಗ ಹರದವ ರನ್ನಾದ ಕೋಲು ಕೋಲೆ ಜರತಾರ ಸೆರಗ ಹರದವ ರನ್ನಾದ ಕೋಲು ಕೋಲೆ ಜರತಾರ ಸೆರಗ ಹರದವ ರನ್ನಾದ ಕೋಲು ಕೋಲೆ ಜರತಾರ ಸೆರಗ ಹರದವ ರನ್ನಾದ ಕೋಲು ಕೋಲೆ ಜರತಾರ ಬೆಳೆ ಸೆರಗ ಹರದವ ಬಾವಯ್ಯ ಕೋಲು ಕೋಲೆ ಅಕ್ಕ ಕೇಳಿದರ ಬೈರಳ ರನ್ನಾದ ಕೋಲು ಕೋಲೆ ಅಕ್ಕ ಕೇಳಿದರ ಬೈದಳ ರನ್ನಾದ ಕೋಲು ಕೋಲೆ ಅಕ್ಕ ಕೇಳಿದರ ಬೈದಳ ರನ್ನಾದ ಕೋಲು ಕೋಲೆ ಅಕ್ಕ ಕೇಳಿದರ ಬೈದಳ ರನ್ನಾದ ಕೋಲು ಕೋಲೆ ಹಳ್ಳಿಗಳವ ಕೊಟ್ಟ ಪಳ್ಳಿಗಳ ಕೊಟ್ಟ ಕೋಲು ಕೋಲೆ ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ ಮತ್ತೆ ನಾಗಯ್ಯ ಭೂಸಂದೇವರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ ಮಯರಿಗರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ ಮಯರಿಗರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ ಮಯರಿಗರನ್ನಾದ ಕೋಲು ಕೋಲೆ ಮನೆಯಾಗ ನಿಮ್ಮ ತಂಗಿ